ಪಿಎನ್ಜಿ ದೊರೆತಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡಿಗಳ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಯಮಗಳು ಅನ್ವಯ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಇಂಡಿ ತಾಲೂಕು ಶಿಗಣಾಪುರದ ಗ್ರಾಮದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಅನಿತಾ ಅನಿಲ ಪಾಟೀಲ್ ಅವರೊಂದಿಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕು ಶಿಗಣಾಪುರ ಗ್ರಾಮದೊಳಗೆ ಅನಿತಾ ಅನಿಲ್ ಪಾಟೀಲ್ ಅನ್ನುವಂಥ ದ್ರಾಕ್ಷಿ ಬೆಳೆಗಾರ ರೈತ ಮಹಿಳೆಯರ ಜೊತೆಗೆ ಮಾತಾಡ್ತಾ ಇದ್ದೇವೆ. ಅವರ ಊರಿನೊಳಗೆ ಇವತ್ತಿನ ದಿವಸ ನಾವಿದ್ದೇವೆ. ಅನಿತಾ ಅನಿಲ್ ಪಾಟೀಲ್ ಅವರು 2 ಸಲ ವಿಜಯಪುರ ಜಿಲ್ಲಾ ಶ್ರೇಷ್ಠ ಕೃಷಿಕ ಮಹಿಳೆ ಅಂಥೇಳಿ ಆ ಬಹುಮಾನದಿಂದ ಪುರಸ್ಕೃತರಾಗಿದ್ದಾರೆ. ಸಾಕಷ್ಟು ಅನುಭವ, ಸುಮಾರು 10-12 ವರ್ಷಗಳ ಅನುಭವ ದ್ರಾಕ್ಷಿ ಬೆಳೆ ಒಳಗೆ ಅವರಲ್ಲಿ ಅದ. ಅವರ ಅನುಭವಗಳನ್ನು ನಾವು ಕೇಳೋಣ, ಅದರಿಂದ ವಿಶೇಷವಾಗಿ ನಮ್ಮ ಮಹಿಳಾ ರೈತರಿಗೆ ಪ್ರೇರಣೆ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಅನಿತಾ ಅವರೇ, ತಮಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ನಮಸ್ಕಾರ. ನಮಸ್ಕಾರ. ಯಾವಾಗಿಂದ ಶುರು ಮಾಡಿದ್ರಿ ನೀವು ದ್ರಾಕ್ಷಿ ತೋಟದೊಳಗೆ ಕೆಲಸ ಮಾಡೋದಕ್ಕೆ? ಈಗ ನಾವು ದ್ರಾಕ್ಷಿ ಹೆಚ್ಚಿನ 10-12 ವರ್ಷ ಆಯ್ತು ರೀ. ನಮ್ಗಿದು ದ್ರಾಕ್ಷಿ ಊರಾಗ ಯಾರು ಫಸ್ಟ್ ಹಚ್ಚಿತಿಲ್ರಿ, ನಾವೇ ಫಸ್ಟ್ ಇದ್ದವ್. ನಮ್ಗೆ 2 ವರ್ಷ ಮಾಹಿತಿ ಏನೇ ಗೊತ್ತಿದ್ದಿತ್ತಿಲ್ರಿ, ಇದು ನಾವ್ ಹ್ಯಾಂಗ್ ಮಾಡ್ಬೇಕು ಅನ್ನೋದು ನಮ್ಗೆ 2 ವರ್ಷ ತನಕ ಗೊತ್ತಾಗ್ಲಿಲ್ರಿ. ಮುಂದೆ 2 ವರ್ಷ ಆದ ಬಳಿಕ ಆ ಕಡೆ ಕಡೆ ತಿರ್ಗಾಡ್ಲಿಕತ್ತನ ಒಂದ್ ಜರ ಮಾಹಿತಿ ಐತ್ರಿ. ಆಮ್ಯಾಗ ನಮ್ಗ ಏನ ಇದ್ ಮಾಡ್ಬೇಕು, ಇದು ಚಲೋ ಅದತ್ತೆ ಅನಸ್ತ್ರಿ. ಅಂದ್ರೆ 2 ವರ್ಷ ಆದ ಬಳಿಕ ಮುಂದ್ ಮಾಹಿತಿ ಆಗ ನಮ್ಗೆ 2 ವರ್ಷ ಮಾಹಿತಿ ಆಗ್ಲಿಲ್ರಿ. ಮುಂದ್ ಮಾಹಿತಿ ಆಗ ನಾವ್ ಚಂದ ಇದು ಮಾಡ್ಲಗತ್ತನ್ನ ಅಂದ ವರ್ಷಿಗೆ ಹೆಚ್ಚ ಹೆಚ್ಚ ಎಕರೆಕ 4-5 ಟನ್ ಮನಿಕ್ಕಿ ಹೊಂಟಗತ್ರಿ. ನಮ್ಮ ಮಾಹಿತಿ ಆಗನ ನಾವು ಚಂದಾಗಿ ಇದು ಮಾಡ್ಲಗತ್ತನ್ನ ಮತ್ ಎಕರೆ ಎಕರೆ ಪಡ ವಾಡಸ್ಕೋತವ್ರಿ. ಹಿಂಗ ಹಾಕಿಸಿ 10 ಎಕರೆ ದ್ರಾಕ್ಷಿ ಬಡ ಹೆಚ್ಚಿಗೆ ಐತ್ರಿ. ಈ ವರ್ಷ ಮಾಹಿತಿ ಆಗ್ಲಗತ್ತನ ನಾವು ಹೆಚ್ಚು ಹೆಚ್ಚು 2-2 ಎಕರೆ 3-3 ಎಕರೆ ಮಾಡ್ಕೋತ ಹೊಂಟಿದವ. ಹಂಗೆ ಈಗ ನಮ್ಗ ಯಾವ್ದು ರೋಗ ಬಂದ್ರು ಯಾವ್ದು ಇದು ಇಲ್ರಿ, ಅಡಚಣೆ ಇಲ್ಲ ಏನು ಇಲ್ರಿ. ಈಗ ನಾವ್ ಮಾಸ್ತಿ ಚಲೋ ಅನ್ಸದ್ರಿ. ನಮ್ಗ ಆಳುಗಳು ಬಿಸ್ತದ ಕಟ್ಟಿದ ಇಲ್ರಿ. ನಾವೇ ಮನೆಯವ್ರೆ ಕುಳಿಯದ ಕಡೆ ಅದಾಯ್ತ ಮನೆಯವ್ರೆ ಜಾಸ್ತಿ ಜಾಸ್ತಿ ನಾವೇ ಇದು ಮಾಡ್ತಾವ್ರಿ. ಎಣ್ಣೆ ಬಿ ಹೊಡಿತೀನ್ರಿ ನಾ, ಎಣ್ಣೆ ಹಾಕಿ ಕೊಡ್ತಾರ ನಮ್ಗ ನಾವು ಹೊಡಿತಾವ್ರಿ. ಹಂಗ ಕಸ ತೆಗಿಯೋದನ್ನು ಆಳುಗಳ ಮುಂದೆ ನಾವೇ ಇದು ಮಾಡ್ತಾವ್ರಿ. ಕಸ ತಕೋತಾವ್ರಿ, 3 ಸ್ಟಾಪ್ ಇರ್ತಾವ್ರಿ, 3 ಸ್ಟಾಪ್ ಕುಳಿ ಕಡ್ಕೋತೀನ್ರಿ ನಾವೇ ಅಂತ ಹೇಳಿ ಜಾಸ್ತಿ ಆತ್ಮ ಯಜಮಾನದಾಗನು 2 ಪ್ರಶಸ್ತಿ ಕೊಟ್ಟಾರ್ರಿ, ಧಾರವಾಡದ ಕೊಟ್ಟಾರ್ರಿ. ಹಿಂಗಾಗಿ ನಮ್ಗ ಚಲೋ ಅನ್ಸದ್ರಿ. ಹಿಂಗಾಕಿಸಿ ನಮ್ಮ ಮಂದಿಗೂ ಸಲಹೆ ಸೂಚನೆ ಕೊಟ್ಟಿದ್ದವ್ರು ನೀವು ಮಾಡ್ರಿ ಅಂತೇಳಿ. ಹಂಗೆ ವರ್ಷಿಗೆ ವರ್ಷಿಗೆ ಪಡ ಜಾಸ್ತಿ ಆಗ್ಯಾವ್ರಿ ಊರಾಗ. ಫಸ್ಟಿಗೆ ಯಾರು ಇದ್ದಿತ್ತಿಲ್ರಿ ಪಡಗಳು, ನಮ್ದೇ ಒಂದೇ ಪಡಾರಿ ಇಲ್ಲಿ. ಅಂದ್ ಹಿಂಗಾಕಿಸಿಂದ ಎಲ್ಲಾರು ಹೆಚ್ಚಿಗೆ ಈ ವರ್ಷ ಹೆಚ್ಚಿಗೆ ಆಗ್ಯಾವ್ರಿ. ಇದೇ ಒಂದು 100 ಎಕರೆ ದ್ರಾಕ್ಷಿ ಪಡ ಆಗ್ಯಾವ್ರಿ. ಹಿಂಗ ನಮ್ಗೆ ಚಲೋ ಅನಿಸ್ಯದ್ರಿ. ಎಣ್ಣೆ ಜೀವ ಅಮೃತ ಸಾಯೋಗ ಹೆಚ್ಚಾಗಿ ಬೆಳೆಸ್ತಾವ್ರಿ, ನಾವು ಜೀವ ಅಮೃತ ಮಾಡ್ತಾವ್ ಜಾಸ್ತಿ ಇದು ಮಾಡಾದ್ರಿ. ಹಿಂಗ ನಮ್ ಅನಿತಾ ಅವ್ರೆ, ಈಗ ನೀವು ಮನಿಯೊಳಗ ಕೆಲಸ ಮಾಡಬೇಕು ಮತ್ತ ಹೊಲದೊಳಗ ಕೆಲಸ ಮಾಡಬೇಕು. ಮನಿಯೊಳಗ ಕೆಲಸ ಮಾಡೋದು ಆರಾಮ ಇರ್ತದ, ಮತ್ತ ಹೊಲದೊಳಗ ಯಾಕೆ ಅದನ್ನು ಯಾಕೆ ತಗೊಂಡಿರಿ ಅಂತ? ಯಾ ಮಾಡ್ಬೇಕು, ನಮ್ಗ ಅದನ್ನು ಚಲೋ ಅನ್ಸದ್ರಿ. ಅದಕ್ಕೆ ನಾವು ಮಾಡ್ಲಗತ್ತಿದ್ದಾವ್ರಿ, ಮನಿಯೊಳಗ್ನು ಮಾಡ್ಬೇಕ್ರಿ, ಹೊಲ್ದಾಗ್ನು ಮಾಡ್ಬೇಕು. ಹಿಂಗಾಕಿಸಿಂದ ನಾವು ಮಾಡ್ಲಗತ್ತಿದ್ದಾರೆ. ನನಗೆ ಏನು ಬರ್ತಿತ್ತಿಲ್ರಿ, 10ನೇತಿ ಸಾಲಿ ಕಲ್ಸನ್ ಕಡೆಗಾಣ್ ಮನೆಗೆ ಬಂದಿದ್ರಿ, ನನಗೆ ರೊಟ್ಟಿ ಸುದಕ್ಕೆ ಬರ್ತಿತ್ತಿಲ್ರಿ. ಹಿಂಗಾಗಿ ನಾ ಎಲ್ಲ ಬಂದು ಇಲ್ಲೇ ಕಲ್ತೀನ್ರಿ. ನಮ್ಮ ಅತ್ತಿ ಮಾವ ಇದ್ರು ಅವರು ನಮ್ಗ ಅವಪ್ಪ ಇದ್ದಂಗೆ ನನಗೆ ಇದು ಮಾಡ್ಯಾರ್ರಿ. ಏನು ಬರ್ತಿದ್ರು ಕುರ್ಪಿ ಇದು ಇದು ಕಸ ತೆಗೆದ್ ಹೆಂಗ ನನಗೆ ಅದು ಗೊತ್ತಿದ್ದಿತ್ತಿಲ್ರಿ. ಇಲ್ಲಿ ಬಂದೆ ನಾ ಎಲ್ಲ ಕಲ್ಕೊಂಡಿದ್ರಿ. ನನಗೆ ಏನ ಜಾಸ್ತಿ ಹೊಲ್ದಾಗ ಮಾಡ್ಬೇಕು ಅನ್ನೋದು ಹೌಸ ಹಂಬಲ ಆದ್ರಿ. ಈ ವರ್ಷ 1 ಎಕರೆ ಅಡಸ್ಕೋತಿ ಹೊಂಟಾರಿ, ನಮ್ಗೆ ಚಲೋ ಅನಿಸದ. 10 ಎಕರೆ ಪೂರಾ ದ್ರಾಕ್ಷಿ ಮಾಡಿದವ್ರು ನಾವು. ಹಂಗೆ ಕೃಷಿ ಇದ್ರಾಗನು ನನಗೆ 2-3 ಸಾರಿ ಪ್ರಶಸ್ತಿ ಕೊಟ್ಟಾರ್ರಿ. ಈಗ ಹೊಲದೊಳಗ ನೀವ್ ಏನ್ ಮಾಡ್ತೀರಿ? ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದಾಗ ಅಲ್ಲಿ ಹೊಲಕ್ಕೆ ಹೋಗಿ ನೀವ್ ಏನ್ ಕೆಲಸ ಮಾಡ್ತೀರಿ? ಕಸ ತೆಗಿಯೋದ್ರಿ. ಆಯ್ತ, ಕುಳಿ ಬಂದ ಕಡೆ ಕುಳಿ ಸ್ಟಾಪ್ ಹೊಡಿತಾನ್ರಿ. ಅಂದ ಎಣ್ಣೆ ಹೊಡಿತೀನ್ರಿ, ಅದ್ರಾಗ ಹಾಕಿ ಕೊಟ್ರ ಅಂದ್ರ ರೋಗ ಬಂದ ಕಡೆ ಒಂಜರ ಅದು ಇದು ವಾಂಜ್ ತೆಗಿಯೋದ್ರಿ, ಅದನ್ನು ಮಾಡ್ತೀನ್ರಿ. ಅದು ಇದು ಆಧಾರದನ್ನೇ ಜೀವ ಸಮಾಧಾನ ಆಗ್ಯಾಡ್ರಿ. ವಾಂಜ್ ಅತ್ ಬತ್ತಂದ್ರ ಇದು ಆಗ್ಯಾಡ್ರಿ. ಅಂದ್ ವಾಂಜ್ ಬಂದ ಮನೆಯವ್ರೆ ಎಲ್ಲ ಜಾಸ್ತಿ ಜಾಸ್ತಿ ಮನೆಯವ್ರೆ ತಕೋತಾವ್ರಿ. ಜಿ ಹೆಚ್ಚಿನ ಆಳುಗಳು ಹಚ್ಚಲ್ರಿ, ನಾವು ಮನೆಗೆ ಮಾಡ್ಕೋತೀನ್ರಿ ಅದಿಟ್ಟು ತಗೊಂಡು. ಎಷ್ಟು ಮಂದಿ ಇದೀರಿ ಮನೆಯೊಳಗ? ನಾವು ನಾಯ್ಕೆ ಬಂದಿದ್ದಾರೆ. ಅಂದ್ರೆ ಮನಿ ಮಂದಿ ಎಲ್ಲರೂ ನೀವು ಹೊಲದೊಳಗೆ ಕೆಲಸ ಮಾಡ್ತಾ ಇದ್ರಿ? ಇದು ಮಾಡ್ತಾವ್ರಿ, ನಾವು ಮಾಡ್ಬೇಕಂತ ಹೇಳಿ ಹೊಲ್ದಾಗ ಅಪೇಕ್ಷೆ ಬಾಳದ್ರಿ. ನಾವು ಜಾಸ್ತಿ ಜಾಸ್ತಿ ಹೊಲ್ದಾಗೆ ಇದು ಮಾಡ್ತಾವ್ರಿ, ಅಲ್ಲಿ ಜಾಸ್ತಿ ಅಲ್ಲಿ ತಿರ್ಗಾಡಲ್ಲ ಏನೂ ಇಲ್ರಿ. ಮಸ್ತ್ ಇದ್ರಾಗ ಜಾಸ್ತಿ ಹೊಲ್ದಾಗೆ ಮಾಡ್ಬೇಕು ಅನ್ನೋದು ಇದ್ರಿ ನಮ್ಗ. ಜಾಸ್ತಿ ಜಾಸ್ತಿ ಎಕರೆಕ್ ಐದು ಆರು ಟನ್ ಮನುಕಿ ತೆಗಿತಾವ್ರಿ ನಮ್ಗ. ಹಿಂಗಾಕಿಶಿಂದ ಹೆಚ್ಚು ಮಾಡ್ಲಿಕ್ಕ ಮತ್ತಿಟ್ಟು ಮಾಡಕ್ ಅಪೇಕ್ಷೆ ಆಗ್ಲಿಕತ್ತದ್ರಿ. ಅದಕ್ಕಾಗಿ ಹೆಚ್ಚಿಗೆ ಒಡಸ್ಕೋತ ಹೊಂಟಿದವ್ರಿ. ಪೂರ ನಮ್ಗೆ ಇದು ಚಲೋ ಅನಿಸ್ಯಾದ್ರಿ. ಯಾವಾದ ರೋಗ ಇದು ಬತ್ತಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾವ್ರಿ. ಯಾವಾದು ಇದು ಇಲ್ರಿ ನಮ್ಗ. ಇಂದ ಸಾಯೋ ಹೆಚ್ಚು ಬೆಳೆಸ್ತಾವ್ರಿ. ಈ ಉಚ್ಚಿ ಹೆಂಡಿ ಹಿಟ್ಟರಿ, ಈ ಕಡ್ಡಿಗಳು ಹಿಟ್ರಿ, ಸಾಯೋಗ ಹೆಚ್ಚು ಮಾಡ್ತಾವ್ರಿ. ಯಾವಾದು ಏನೂ ತೊಂದ್ರೆ ಇಲ್ರಿ, ಎಲ್ಲ ಮಸ್ತ್ ಚಲೋ ಮಾಡ್ತದ್ರಿ. ಈ ವರ್ಷ ಊರಾಗ ಎಟ್ಟೋ ಪಡಗಳು ಇದು ಆಗ್ಯಾವ್ರಿ, ಹಾಳಾಗ್ಯಾವ ಅಂದ್ರೆ ನಮ್ಮ ಪಡ ಠೀಕ್ ಅದ್ರಿ. ಇವಾಸ ಅಂದ್ರೂ ಜಾಸ್ತಿ ಜಾಸ್ತಿ ಹಾಳಾಗಿದ್ರಿ. ಮಮ್ಮಿ ಬುರಿ ಬಂದವ್ರು ಒಬ್ಬೊಬ್ಬ ಪಡಕ ನಮ್ಮ ಪಡಕ್ ನಾಟ್ ಬುರಿ ಬಂದಿಲ್ರಿ ಅಂದ್ರೆ ಕಂಟ್ರೋಲ್ ಮಾಡಿದವ್ರಿ. ಚಲೋ ಅದ್ರಿ, ನಮ್ಗೆ ಚಲೋ ಅನಿಸ್ಯದ್ರಿ. ಮಾಡ್ಬೇಕನ್ನೋದಿನ ಹಚ್ಬೇಕನ್ನೋದನ್ನು ಹೌಸ್ರಿ. ಅಡಿಲ್ಲ, ಈಗ ನಿಮ್ಮ ತೋಟದೊಳಗ ನೀರಿನ ವ್ಯವಸ್ಥೆ ಹೆಂಗದ? ನೀರಾವರಿ ಹೆಂಗ್ ಮಾಡ್ತಾ ಇದ್ರಿ? ಡ್ರಿಪ್ ಎಲ್ಲ ಮಾಡಿರಿ? ಡ್ರಿಪೇ ಮಾಡಿದವ್ರಿ. ನೀರ ಎಲ್ಲ ತುಂಬಾ 10 ಎಕರೆ ಎಲ್ಲ ಡ್ರಿಪೇ ಅದ್ರಿ. ಎರಡು ಬೋರ್ ಅವ್ರಿ, ಡ್ರಿಪಿನ ಮ್ಯಾಗೆ ರೀ ಎಲ್ಲ. ನೀರಿಂದ ಸೌಲಭ್ಯ ಹೆಂಗದ? ನೀರ್ ವರ್ಷ ಪೂರ್ತಿ ಇರ್ತಾವ ಅಥವಾ ನೀರ್ ಕಡಿಮೆ ಬೀಳ್ತದ, ಏನಾರ ಸಮಸ್ಯೆ ಆಗ್ತಾವ? ನೀರಿಂದ ಏನ್ ಸಮಸ್ಯೆ ಇಲ್ರಿ. ವರ್ಷ ಪೂರ್ವಿ ಇರ್ತಾವ್ರಿ, ಲಟ್ಟ ಒಂದ್ ಹೊಂಡಾಗ್ಯದ್ರಿ, ಮಂಡಿ ಸ್ಟಾಕ್ ಮಾಡಿ ದ್ರಾಕ್ಷಿ ಇದು ಮಾಡ್ತಾರ್ರಿ. ನೀರಿಂದ ಏನ್ ಇದು ತೊಂದ್ರೆ ಇಲ್ರಿ. ನೀರ್ ಜಾಸ್ತಿ ಅವ್ರಿ, ಹೊಂಡೆ ಲಟ್ಟ ಆದ್ರಿ ಅದಕ್ಕೆ ಹೊಂಡಿಗೆ ಬಿಡ್ತಾರ್ರಿ. ಈಗ ದ್ರಾಕ್ಷಿ ಬೆಳಿಬೇಕು, ಬೆಳದ ನಂತರ ಅದನ್ನ ಮನುಕ ಸಹಿತ ಮಾಡ್ತಾ ಇದ್ರಿ? ಮನುಕ ಮಾಡ್ತಾವ್ರಿ, ಮನುಕಿ ತೆಗಿತಾವ್ರಿ. ಶೆಡ್ ಅದ, ಎಕರೆಕ್ ಐದು ಆರು ಟನ್ ತೆಗಿತಾವ್ರಿ. ವರ್ಷ 2022-23 ತೆಗಿತಾವ್ರಿ. ಎಷ್ಟು ಹೊಣತದ್ರ ನಮ್ ಪಡಕ? ನಮ್ಗೆ ಯಾವಾದು ಇದು ಇಲ್ಲ ನೋಡ್ರಿ. ಮನುಕಿ ಮಸ್ತ್ ಚಲೋಗಿ ಹೊಣತಾವ್ರಿ, ಯಾವಾದು ಏನು ಪ್ರಾಬ್ಲಮ್ ಇಲ್ಲರಿ. ಅದ್ರ ಈಗ ಅದನ್ನ ಮಾರಾಟ ಮಾಡೋದಿತ್ತು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಬಿಜಾಪುರ ತಾಸ್ಗಾವ್ ಹೋಗ್ತದ್ರಿ, ಮಾರಾಟಕ್ಕೆ ಆ ಕಡೆ ಹೋಗ್ತಾವ್ರಿ. ಅಲ್ಲೇ ಹಚ್ಚಿ ಬರ್ತಾರೆ ಟವರ್ಸ್ಗ, ಆ ಕಡೆ ತಾಸ್ಗಾವ ಬಿಜಾಪುರಕ್ಕೆ ಹೋಗ್ತಾವ್ರಿ. ಈಗ ಈ ಒಂದು ಒಕ್ಕಲತನದ ಕೆಲಸ ನಿಮಗೆ ಮೊದಲು ಗೊತ್ತಿರಲಿಲ್ಲ, ದ್ರಾಕ್ಷಿ ಹೆಂಗ್ ಬೆಳಿಬೇಕು? ಗೊತ್ತೇ ಇದ್ದಿತ್ತಿಲ್ರಿ ನನಗೆ. 10ನೇ ಸಾಲಿ ಬಿಡನ್ನ ಬಂದಿದ್ರಿ, ನನ್ನ ಕಸ ತೆಗಿಯೋದು ಅನ್ನೋದು ಹೆಂಗ ಅನ್ನೋದು ಗೊತ್ತಿದ್ದಿತ್ತಿಲ್ರಿ. ಎಲ್ಲ ಎಲ್ಲಿ ಬಂದ ಬಳಿಕೆ ನಾ ಕಲ್ತಿದ್ರಿ. ಅವ್ರು ನಮ್ಗೆ ಅವಪ್ಪ ಇದ್ದಂಗೆ ಯಾರಿ, ನಮ್ಗೆ ಏನೂ ಇದು ಇಲ್ಲ. ಈ ಬರ್ತಿತ್ತಿಲ್ಲ ಅಂದ್ರೆ ನೀವು ಹಿಂಗ್ಯಾ ಮಾಡ್ತೀರಿ, ಹಿಂಗ್ ಸಿಟ್ಟಿ ಇಲ್ಲಿ ಯಾವಾಗ ಇದು ಮಾಡ್ತಿಲ್ರಿ. ಅವರು ನಮ್ಗೆ ಸಮಜಾಸಿ ಹೇಳ್ತೀರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಸಮಜಾಸಿ ಹೇಳ್ತೀರಿ. ನಮ್ಗೆ ಯಾವಾಗ ಹಿಂಗ ತೊಂದ್ರೆ ಯಾಕೆ ಗೊತ್ತಿರ್ತಿಲ್ರಿ. ಹೆಣ್ಮಕ್ಳು ತರ ಹಂಗೆ ನಮಗೆ ಪಾಲಿಸ್ಯಾರ್ರಿ. ನಮ್ಗೆ ಏನು ಗೊತ್ತೇ ಇದ್ದಿತ್ತಿಲ್ರಿ. ಏನ್ ಅಡಿಗೆ ಸುದ್ಯಾಕ್ ಬರ್ತಿತ್ತಿಲ್ರಿ ನನಗೆ. ಎಲ್ಲಾನ ಇಲ್ಲಿ ಬಂದೇ ಕಲ್ತಿದ್ರಿ, ನನಗೆ ಏನು ಬರ್ತಿತ್ತಿಲ್ರಿ. ಈಗ ಮನಿ ಒಳಗೂ ಕೆಲಸ ಮಾಡಬೇಕು, ಆಮೇಲೆ ತೋಟದಾಗೂ ಕೆಲಸ ಮಾಡಬೇಕು. ಹೆಂಗ್ ನೀವು ಮಾಡ್ತೀರಿ? ಯಾವಾಗಿಂದ ಶುರು ಆಗ್ತದ ಮನಿ ಕೆಲಸ? ಯಾವಾಗಿಂದ ಶುರು ಆಗ್ತದ ಹೊಲದ ಕೆಲಸ? ಯಾವಾಗಿಂದ ಶುರು ಆಗ್ತದ ಮತ್ತ ಮನಿ ಕೆಲಸ? ಯಾವಾಗ ಮಕ್ಕಳು ನೋಡೋದು ಹೆಂಗ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಇದು ಮಾಡ್ಕೊಂಡು 10 ಗಂಟೆ ಹೊಲ್ದಾಗ ಹೋಗ್ತಾವ್ರಿ. 10ರಿಂದ 6 ತನ ಮಾಡಿ 6 ಗಂಟೆದಿಂದ ಮನೆಯಾಗ್ರಿ ಬೆಳೆ ಮಾಡ್ತಾವ್ರಿ ಸಂಜೆದು. ಈಗ ದ್ರಾಕ್ಷಿ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ಹೆಂಗಾದ್ರು ನಿಮ್ಮ ಮನೆಯವರು ಕಲಿಸಿರ್ತಾರೆ, ಇದನ್ನ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ. ಅದ್ರ ನಂತರ ವಿಜ್ಞಾನಿಗಳಿರ್ತಾರೆ, ಅವರು ಹೇಳಿದ್ದನ್ನ ನೀವು ಕೇಳಬೇಕಾಗ್ತದ, ತರಬೇತಿ ತಗೊಳ್ಬೇಕಾಗ್ತದೆ. ಹಿಂಗೆಲ್ಲರೂ ಹೋಗಿ ಬಂದಿರಿ? ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಈ ತಿಡುಗುಂದಿ ಒಳಗೆ ಫಾರ್ಮ್ ಅದಲ್ಲ, ಹಂಗ ಹೋಗಿ ತರಬೇತಿ ಹೇಳ್ಕೊಟ್ಟಾರ್ರಿ ಇದು ಮಾಡಿದವ್ರೆ. ಎಷ್ಟು ಎಷ್ಟು ಎಲ್ಲೆಲ್ಲಿ ಹೋಗಿ ಬಂದಿರಿ? ಇಲ್ಲಿ ಇದಕ್ ಹೋಗಿದ್ದವ್ರಿ, ಹಿಂಡಿಗೆ ಹೋಗಿತ್ತಿದ್ದವ್ರಿ, ಧಾರವಾಡದ್ರಾಗ್ನು ಹೇಳ್ಯಾರ್ರಿ. ಅಲ್ಲಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅಲ್ಲಿ ಹೇಳ್ಯಾರ್ರಿ. ಇಂಡಿಯಾಗ ಜಾಸ್ತಿ ಜಾಸ್ತಿ ಇಂಡಿಯಾಗ ಹೇಳ್ಯಾರ್ರಿ. ಅಲ್ಲಿ ಇದು ಮಾಡಿದವ್ರಿ, ತರಬೇತಿ ಕೊಟ್ಟಾರ್ರಿ. ಅಲ್ಲಿ ನೀವು ಹಿಂಗ್ ಮಾಡ್ರಿ ಪಟ್ಟಣ ಶೆಟ್ಟಿ ಸರ್ ನೀವು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಅವರು ಹಂಗೆ ಯಾವಾಗಾರ ಪಡ ನೋಡಕ್ ಬರ್ತಾರ್ರಿ ಅವರು ಹೇಳ್ತಾರ್ರಿ. ಯಾವಾದು ನಮ್ಗೆ ಇದು ಅನ್ಸಿಲ್ರಿ, ಎಲ್ಲಾರು ಸೂಚನೆ ಕೊಟ್ಟಾರ್ರಿ. ಇಂಡಿ ಕೇಬೇಕಿ ಅವರು ಬರ್ತಾರ್ರಿ, ಅವರು ಹೇಳ್ತಾರ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂದ ನಿಮ್ ಪಡ ಚಲೋ ಹಂಗ ಹಿಂಗ ಅವರು ಹೇಳ್ತಾರ್ರಿ ಬಂದು. ಹಿಂಗಾಕಿಶಿ ನಮ್ಗ ಯಾವಾದು ಇದು ಅನಿಸಿಲ್ರಿ. ಪಟ್ಟಣ ಶೆಟ್ಟಿ ಸರ್ ಅವಾಗ ಅವಾಗ ಬರ್ತಾರ್ರಿ, ಅವರು ಸಲಹೆ ಸೂಚನೆ ಕೊಡ್ತಾರ್ರಿ ನಮ್ಗೆ. ಯಾವಾಗಾದ್ನು ಹಂಗೆ ಮಾಡ್ಕೊತೆ ಬಂದಿದವ್ರಿ. ನಮ್ಗೆ ಏನ್ರಿ ಅನಿಸ್ತಂದ್ರ ನಾವು ಸರ್ ಫೋನ್ ಹಚ್ಚಿ ಕೇಳಿ ಹೇಳಿದ್ ಮಾಡ್ತಾವ್ರಿ. ನಮ್ಗೆ ಯಾವಾದು ತೊಂದ್ರೆ ಅನಿಸಿಲ್ರಿ. ಈ ಸಾಕಷ್ಟು ಪಡಗಳು ಈ ವರ್ಷ ಹಾಳಾಗ್ಯಾವ್ರಿ ಅಂದ್ರೆ ನಮ್ ಜಾಸ್ತಿ ಜಾಸ್ತಿ ಪಡಗಳು ಅಟ್ಟಿದು ಆಗಿಲ್ರಿ. ಬುರಿ ಬಂದವ್ರಿ ಅತಿ ಇದು ಆಗ್ಯಾವ್ರಿ ಅಂದ್ರೆ ನಮ್ ಪಡಕ್ ಏನೂ ಆಗಿಲ್ರಿ ಅಟ್ಟು, ಅದು ಜಾಸ್ತಿ ಇದು ಆಗಿಲ್ರಿ. ಒಂದೊಂದು ಪಡಗಳು ಬಹಳ ಇದು ಆಗ್ಯಾವ್ರಿ. ಅಂದ್ರೆ ದ್ರಾಕ್ಷಿ ಬೆಳೆಯುವುದಂತಂದ್ರ ಬಹಳ ಒಂದು ಕಷ್ಟದ ಕೆಲಸ ಅಂತ ಹೇಳ್ತಾರ. ಸಾಕಷ್ಟು ಖರ್ಚಾಗ್ತದ, ಅದರೊಳಗೆ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ. ಮತ್ತ ಅಂತ ಸಂದರ್ಭದೊಳಗೆ ಎಷ್ಟು ನಮಗ ನಾಲೆಜ್ ಎಷ್ಟು ನಮಗ ಜ್ಞಾನ ಇತ್ತಂತೂ ಕಡಿಮೆನೆ. ಅಂತ ಒಂದು ಸಂದರ್ಭದೊಳಗೆ ದ್ರಾಕ್ಷಿ ಬೆಳೆಯನ್ನು ನೋಡ್ಕೊಳ್ಳೋದು ಅಂತಂದ್ರೆ ನಿಮಗೆ ಹೆಂಗ್ ಒಂದು ದೊಡ್ಡ ಸವಾಲಾಗಿರ್ಬೇಕು, ಇದನ್ನ ಹೆಂಗ್ ತಗೊಂಡ್ರಿ ನೀವು? ಫಸ್ಟ್ ನಮ್ಗಟ್ ಇದು ಆತಿತ್ತಿಲ್ರಿ, ಇದೇನ್ ಹಚ್ಚಿ ಏನ್ ಹುಚ್ಚಬಾರಿ ಅದ ಅನ್ನಂಗ ಐತ್ರಿ ನಮ್ಗ. ಈಗ ಮಾಹಿತಿ ಆಗ್ಲಗತ್ತಾನ ನಮ್ಗೆ ಏನು ತ್ರಾಸ ಇದು ಅನ್ಸಲ್ರಿ. ಫಸ್ಟ್ ಅನ್ಸಿತ್ರಿ ನಮ್ಗ ಇದ್ ಯಾಕ್ರಿ ಹಚ್ಚಿದ್ರಿ ಇವ್ರು, ಒಂದು ರೋಗ ಇದು ಕಂಟ್ರೋಲ್ ಆರ್ಲಾರ್ ಬಟಾಕ್ ನಮ್ಗ ಅನ್ಸಿತ್ರಿ ಮೊದಲ, ಒಂದು ಇದು ಆರ್ಲಾರ್ ಬಟಾಕ್ ಇವ್ರು ಯಾಕ್ರೆ ಫಡ ಹಚ್ಚಿದ್ರು ಅತ್ತೆ ಅನ್ನಂಗ ಐತ್ರಿ ನಮ್ಗ. ಅಂದ ಮಾಹಿತಿ ಹೆಂಗೇನ್ ಜಾಸ್ತಿ ಆಗ್ಲಗತ್ರಿ ಅಂದ್ರ ಏನ ಹಚ್ಬೇಕು ಅನ್ನಂಗೆ ನಮ್ಗ ಇದು ಐತ್ರಿ. ಅದು ಒಟ್ಟ ರೋಗ ಇದು ಹಿಂಗ ಏನು ಕಾಡ್ಲಾರ್ದಂಗ ಇದು ಮಾಡ್ಲಗತ್ತರ್ರಿ, ಒಟ್ಟ ಏನು ತ್ರಾಸ ಅನಿಸ್ಗಿತ್ರಿ ಅದು ನಮ್ಗ. ಈಗ ಠೀಕ್ ಅನ್ಸಿದ್ರ ನಮ್ಗ ಹಿನ ಹಚ್ಬೇಕು ಅನ್ನಂದ ಇದು. ಈ ವರ್ಷ ಮತ್ತ ಅಲ್ಲಿ 2 ಎಕರೆ ಹಚ್ಚಿದವ್ರಿ, ಇನ್ನು ಹಾದ ವರ್ಷ ಅದು ಹಚ್ಚಿದವ್ರಿ, ಪೂರಾ 10 ಎಕರೆ ಎಲ್ಲ ಇಲ್ಲಿ ದ್ರಾಕ್ಷಿನೇ ಇದು ಆಗ್ಯದ್ರಿ ನಮ್ಗ. ಈಗ 10 ಎಕರೆ ಮಾಡಿರಿ, ಇನ್ನು ಮುಂದಿನ ದಿವಸಗಳಲ್ಲಿ ಮತ್ತ 10 ಎಕರೆ ಮಾಡ್ಬೇಕು ಅಂತದನ. ಇಲ್ಲಿ ಜಾಸ್ತಿ ಹೊಲನೇ ಐತ್ರಿ ನಮ್ದು, ಜಾಸ್ತಿ 10 ಎಕರೆ ಇಲ್ಲಿ ಆದ್ರೆ ಪೂರಾ ಎಲ್ಲ ಇದೇ ಐತ್ರಿ. ಯಾವಾಗ ನಮ್ಗ ಇದು ಇಲ್ರಿ, ಈಗ ಅಲ್ಲಿ ದ್ವಾಯಿ ಒಂದು ಉಳಿದ್ರಿ, ಇನ್ನು ಮುಂದಿನ ವರ್ಷ ಅದು ಒಂದು ಹಚ್ಬೇಕು ಅನ್ನೋದಾದ್ರಿ. ಅಲ್ಲಿ ದೂರು ಹಂತಕೊಂಡಾದ್ರಿ ಅಲ್ಲಿ 1.5 ಎಕರೆ ಆದ್ರಿ ಹಚ್ಬೇಕು ಅನ್ನೋದಾದ್ರಿ. ಅಲ್ಲಿ ಮುಂದೆ ನೋಡ್ಬೇಕ್ರಿ, ಯಾವಾಗ ನೀರಿಂದ ಬಿ ಏನು ಪ್ರಾಬ್ಲಮ್ ಇಲ್ರಿ, ಎಲ್ಲ ಡ್ರಿಪ್ ಮ್ಯಾಗೆ ಇರ್ತಾವ್ರಿ, ಅವಕ್ಕೆ ನೀರು ಭಾಳ ಹತ್ತಲ್ರಿ. ಡ್ರಿಪಿನ ಮ್ಯಾಗ ಕಟ್ಟೆ 1 ತಾಸ್ 2 ತಾಸ್ ಬಿಡಬೇಕಾತಾವ್ರಿ, ನೀರು ಜಾಸ್ತಿ ಜಾಸ್ತಿ ಹತ್ತಲ್ರಿ ಅವ್ಕ. ಮತ್ತೊಂದು ಯಾವ್ದಾರು ಬೆಳೆ ಮಾಡ್ದವ ಅಂದ್ರೆ ಜಾಸ್ತಿ ಜಾಸ್ತಿ ನೀರು ಭಾಳ ಹತ್ತವ್ರಿ ಅವ್ಕ. ಹಿಂಗಾಕಿಸಿಂದ ನಮ್ಗೆ ದ್ರಾಕ್ಷಿನೇ ಚಲೋ ಅನಿಸಿದ್ರಿ, ಅದಕ್ಕಾಗಿ ನಾವು ಜಾಸ್ತಿ ಇದು ಜಾಸ್ತಿ ದ್ರಾಕ್ಷಿನೇ ಇದು ಮಾಡ್ಬೇಕು ಅನ್ನಿಸ್ಲಾಗತ್ತದ್ರಿ. ಅದಕ್ಕೆ ಮುಂದಿನ ವರ್ಷ ಅದೇ ಹಚ್ಬೇಕಲ್ಲಗತ್ತಿದವ್ರಿ, ಆಯ್ತು ಪೂರಾ ನಮ್ದು 15 ಎಕರೆ ಎಲ್ಲ ದ್ರಾಕ್ಷಿನೇ ಆತದ್ರಿ. ಅದು ಅನಿಲ್ ಪಾಟೀಲ್ ಅವರು ಅವ್ರಿಗೆ ಏನು ಇದ್ರೊಳಗೆ ಸಾಕಷ್ಟು ಅನುಭವ ಇತ್ತ ಮೊದ್ಲ? ಅವ್ರಿಗೆ ಮೊದಲ ಆಟ ಏನ್ ಗೊತ್ತಿದ್ದಿಲ್ಲರಿ, ಹಸು ಬಳಕೆ ಮಾಹಿತಿ ಇದು ಆಗ್ಯದ್ರಿ. ಈಗ ಅವ್ರಿಗೆ ಜಾಸ್ತಿ ಮಾಹಿತಿ ಅದ್ರಿ, ಯಾವ್ದು ಏನು ಇದು ಇಲ್ರಿ ಅವ್ರಿಗೆ. ಯಾರು ಹೋಗಿ ಬಂದ್ರು ಅಡತಾಳ ಇಲ್ರಿ ಅವ್ರಿಗೆ, ಜಾಸ್ತಿ ಜಾಸ್ತಿ ಅವ್ರಿಗೆ ಮಾಹಿತಿ ಆದ್ರಿ. ಯಾವ್ದು ರೋಗ ಇದು ಬತ್ತಂದ್ರೆ ಏನು ಅನ್ಸಲ್ರಿ, ರಾತ್ರಿ ಬತ್ತಂದ್ರೆ ರಾತ್ರಿ ಕಂಟ್ರೋಲ್ ಎಣ್ಣೆ ಹೊಡಿತಾರ್ರಿ, ಯಾವ್ದು ಏನು ತೊಂದರೆ ಇಲ್ರಿ. ಈಗ ನೀವು ಎಣ್ಣೆ ಹೊಡೆಯುವಾಗ ಟ್ರ್ಯಾಕ್ಟರ್ ಮೇಲೆ ಕೂತು ಎಣ್ಣೆ ಹೊಡೆದಿದ್ದು ಹೊಡಿತೀರಿ ಅಂತ ಹೇಳಿ ಕೇಳಿದೀವಿ ನಾವು, ಹೌದಾ? ಎಣ್ಣೆ ಹಾಕಿ ಕೊಡ್ತಾರ್ರಿ, ಟ್ರ್ಯಾಕ್ಟರ್ ಹೊಡಿತೀನ್ರಿ, ಎಣ್ಣೆ ಹೊಡಿತೀನ್ರಿ ನಾನು, ಹಾಕಿ ಕೊಡ್ತಾರ್ರಿ ಅದು ಎಣ್ಣೆ ಹೊಡಿತೀನ್ರಿ ನಾನು, ಟ್ರ್ಯಾಕ್ಟರ್ ಹೊಡಿತೀನ್ರಿ. ಟ್ರ್ಯಾಕ್ಟರ್ ಸರಳವಾಗಿ ನಡೆಸ್ತೀರಿ? ಎಣ್ಣೆ ಹೊಡಿತೀನ್ರಿ, ಟ್ರ್ಯಾಕ್ಟರ್ ನಡೆಸ್ತೀನ್ರಿ. ಅಡ್ಡಿಲ್ಲ. ಈಗ ಸಾಕಷ್ಟು ಸಮಸ್ಯೆಗಳು ಬರ್ತಾವ ಇದ್ರೊಳಗೆ, ದ್ರಾಕ್ಷಿ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ರೋಗ ಕೀಟದಂತೂ ಇದ್ದೇ ಇರ್ತದೆ, ಅದ್ರ ಜೊತೆಗೆ ಮಳೆ ಬಂದು ಅಥವಾ ಮಳೆ ಬರಲಿಲ್ಲ ಇಂಥ ಒಂದು ಸಂದರ್ಭಗಳು ಕೂಡ ಇರ್ತಾವ. ಅಂಥವು ಏನಾದರೂ ನಿಮಗೆ ಸಮಸ್ಯೆ ಇಷ್ಟು ವರ್ಷದೊಳಗೆ ಆಗ್ಯದ ಹೆಂಗೆ, ವಾತಾವರಣದ ಸಮಸ್ಯೆಗಳು ಆಗ್ಯಾವ ಹೆಂಗೆ ದ್ರಾಕ್ಷಿ ಒಳಗೆ? ಫಸ್ಟಿನ ಸರಿ ಮಳಿ ಐತ್ರಿ, ಗಾರ್ ಬಿದ್ದವ್ರು ಹಿಂಗಾಗಿ ಕಿಶಿಂದ ನುಕ್ಸಾನ್ ಐತ್ರಿ. ಫಸ್ಟಿನ ಫಳ ಪೂರಾ ಎಲ್ಲ ನೆಲಕ್ ದಿಕ್ಪಾಲ್ ಐತ್ರಿ. ಅದು ಫಸ್ಟಿನ ಸರಿ ಹಸದ ಕಡೆಗೆ ಹಂಗೆ ನಮ್ಗೆ ಇದು ಐತ್ರಿ, ಅಯ್ಯಂದ ಅದು ಹಸದನ್ ನಮ್ಗೆ ಇದು ಏನು ಬತ್ತೈತಿ ಕಿಶಿಂದ ನಮ್ಗೆ ಅನ್ಕೊಂಡವ್ರಿ. ಫಸ್ಟಿಗೆ ಹಾಳೈತ್ರಿ, ಅದು ಪೂರಾ 4 ಎಕರೆ ಹಚ್ಚಿದವ್ರಿ ಫಸ್ಟಿಗೆ. ಅದೇ ಗಾರ್ ಬಿದ್ದು ಮಳೆ ಬಿದ್ದು ಎಲ್ಲ ಹಾಳಾಗಿ ಹೋಯ್ತ್ರಿ. ಅಯ್ಯ ಮನೆ ಸರಿ ಒಂದು ದಿವಸ ಮಳೆ ಐತ್ರಿ, ಒಂಜರ ಇದು ಹೋಗ್ಯಾದ್ರೆ ಭಾಳ ಏನಾಗಿಲ್ರಿ, ಹಿಂಗಾಗಿ ಕಿಶಿಂದ ನಮ್ಗೆ ಇದು ಹೋಗ್ಯಾದ್ರೆ ಒಂಜರ. ನಿಮಗೇನು ಅನಿಸ್ತದೆ ಇಷ್ಟು ವರ್ಷದ ಅನುಭವದೊಳಗೆ ದ್ರಾಕ್ಷಿ ಇನ್ನು ಮುಂದೂ ನಾವು ದ್ರಾಕ್ಷಿನೇ ಬೆಳಿಬೇಕು ಅಂತ ಅನಿಸ್ತದನೋ, ಅಥವಾ ಇಲ್ಲ ಭಾಳ ಇದು ಕಷ್ಟದ ಕೆಲಸದ ಇದು ನಾವು ಬೇರೆ ಬೆಳಿ ತಗೋಬೇಕು ಅನ್ನುವಂಥದ್ದು ಏನಾದರೂ ವಿಚಾರಗಳು ಬರ್ತಾವ? ನಮ್ಗೆ ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ನಾವು ದ್ರಾಕ್ಷಿನ ಮಾಡ್ಬೇಕಾತಾವ್ರಿ. ಬೇರೆ ಏನ್ರಿ ಹಾಕ್ದವ ಗೋಧಿ ಜಾವ್ ಹಾಕ್ದವ ಅಂದ್ರೆ ನಮ್ಗೆ ಹೋಗಿ ನೀರು ಉಣಿಸೋದಾಗಲ್ರಿ, ಏನು ಇಲ್ಲರ. ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ಅದಕ್ಕೆ ನಾವು ದ್ರಾಕ್ಷಿನೇ ಹಚ್ಬೇಕು, ಇನ್ನೊಂದು ಥೊಡೆ ನಮ್ಗೆ ಅನಿಸ್ಲಾಗತ್ತದ್ರಿ. ಬೇರೆ ಬೆಳೆ ಐತಂದ್ರೆ ಹೋಗಿ ನಮ್ಗೆ ಅಲ್ಲಿ ಮಾಡೋದಾಗಲ್ರಿ, ಇದು ಬೆಟ್ಕಿಸಿಂದ ಹಚ್ಚಿ ಕಡಿ ಮಾಡೋದಾಗಲ್ರಿ. ಅದಕ್ಕೆ ನಮ್ಗೆ ಏಕಟಕ್ಕೆ ದ್ರಾಕ್ಷಾಗ ಕಾಯಂದೆ ದಗ ಚಾಲು ಇರ್ತಾವ್ರಿ ಅದ್ರಾಗ. ಹಿಂಗಾಗಿ ನಾವು ದ್ರಾಕ್ಷಿನೇ ಹಚ್ಬೇಕು, ಇನ್ನೊಂದು ಸೊತ್ತೇ ನಮ್ಗೆ ಅಪೇಕ್ಷೆ ಆದ್ರೆ ಮಾಡ್ಬೇಕಂತ ಹೇಳಿ, ಅದೇ ಚಲೋ ಅನ್ಸಿದ್ರೆ ನಮ್ಗ. ಈಗ ನೋಡ್ರಿ ದ್ರಾಕ್ಷಿ ಅದನ್ನ ಚಾಟ್ನಿ ಮಾಡ್ಬೇಕು ಅಥವಾ ಕಟ್ ಮಾಡ್ಬೇಕು ಅಂತಂದಾಗ ಬಹಳ ಸೂಕ್ಷ್ಮ ಕೆಲಸ ಇರ್ತಾವ, ಅದಕ್ಕ ಒಳ್ಳೆ ಕೌಶಲ್ಯ ಇರುವಂತಹ ಲೇಬರ್ಗಳು ಸಿಗ್ಬೇಕಾಗ್ತದೆ. ಹೆಂಗ ನಿಮ್ಮಲ್ಲಿ ಹೆಂಗ ಅದ ಲೇಬರ್ಗಳು, ಅದು ಅದಕ್ಕೆ ಚಾಟ್ನಿ ಮಾಡುವಂತವ್ರ ಲೇಬರ್ಗಳು ಸಿಗ್ತಾರ ಹೆಂಗ, ಅಥವಾ ಔಷಧದೊಳಗೆ ಎದ್ದುವಂತಹ ಕೌಶಲ್ಯ ಇರುವಂತವ್ರು ಸಿಗ್ತಾರ ಹೆಂಗ, ಟೈಮ್ ಟು ಟೈಮ್ ನಮ್ಗೆ ಸಿಗ್ಬೇಕು ಅಂತದೇನು ಸಮಸ್ಯೆ ಅದ ನಿಮ್ಮಲ್ಲಿ? ಏನಿಲ್ರಿ, ಟೈಮ್ ಸಿರಿ ಚಾಟ್ನಿ ಅಕ್ಟೋಬರ್ದಾಗ ಕಾಯಿ ಚಾಟ್ನಿ ಹೊಡಿತಾವ್ರಿ, ಏಪ್ರಿಲ್ದಾಗ ಕಡ್ಡಿ ಚಾಟ್ನಿ ಹೊಡಿತಾವ್ರಿ. ಹಿಂಗ ಯಾವ್ದು ಸಮಸ್ಯೆ ಇಲ್ರಿ. ಏಪ್ರಿಲ್ದಾಗ ಕಡ್ಡಿ ಚಾಟ್ನಿ ಮಾಡೋದಿತ್ತಂದ್ರೆ ಲೇಬರ್ಗಳು ಚಲೋನೆ ಒಮ್ಮೆ 10-12 ಮಂದಿ ಹೇಳಿಬಿಡ್ತಾರ್ರಿ, ಚಾಟ್ನಿ ಹೊಡಿತಾರ್ರಿ. ಅವ್ರು ಚಂದ ಹೊಡಿತಾರ್ರಿ, ಇಲ್ಲೇ ಊರಾಗೆ ಹೊಡಿತಾರ್ರಿ. ಇವರ ಸೂರನವ್ರೆ ಹೊಡೆದಾರ್ರಿ, ಮಾಳಿಂಗ್ರ ವ್ಯವಸ್ಥೆ ಅವರು ಠೀಕ್ ಹೊಡೆದಾರ್ರಿ. ಯಾವ್ದು ಏನು ಇಲ್ರಿ, ಚಂದಾಗಿ ಚಲೋ ಚಾಟ್ನಿ ಹೊಡೆದಾರ್ರಿ. ಹಂಗೆ ಕಾಯಿ ಅಳಿಗೂ ಚಂದಾಗಿನೇ ಇದು ಮಾಡ್ಯಾರ್ರಿ, ಯಾವ್ದು ಏನು ಇದು ಇಲ್ರಿ. ಈಗ ನೀವು ಅದನ್ನ ಹೆಂಗ್ ಅವ್ರು ಹೆಂಗ್ ಚಟ್ನಿ ಮಾಡ್ತಾ ಇದ್ದಾರೆ, ಅದ್ರೊಳಗೆ ಏನು ವಿಜ್ಞಾನ ಅದ, ಅದ್ರ ಬಗ್ಗೆ ಏನಾದ್ರೂ ನೀವು ಅವ್ರ ಕಡೆ ತಿಳ್ಕೊಂಡಿರಿ, ಇದು ಹಿಂಗ್ ಮಾಡ್ಬೇಕಲ್ಲ ಅನ್ನುವಂಥದ್ದು ಏನು ವಿಚಾರ ತಿಳ್ಕೊಂಡಿರಿ ಅವ್ರ ಕಡೆ? ಅದ್ರದ್ದು ಏನ ಹಂಗ ಇದೆ ಹಾಕಿಲ್ಲ. ಇಲ್ರಿ, ಹೊಡಿತಾರ ಠೀಕೆ ಹೊಡಿತಾರ್ರಿ ಅಂದ್ರೆ ನೋಡಿದವ್ರಿ ಏನಾಟ ಅದರ ಜಾಸ್ತಿ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತವ್ರಿ, ನಾವು ಹೊಡಿತವ್ರಿ ಕಡ್ಡಿ ಚಾಟ್ನಿ. ಕಾಯಿ ಆಳಿಗೆ ಒಂಜರ ಪ್ರಾಬ್ಲಮ್ ಆತದ್ರಿ ಆ ಕಾಯಿ ಚಾಟ್ನಿ ಹೇಳಿ ಅಕ್ಟೋಬರ್ದಾಗ, ಅದು ಜಾಸ್ತಿ ನಂಗೆ ಮಾಹಿತಿ ಇಲ್ರಿ. ಈ ಕಡ್ಡಿ ಚಾಟ್ನಿ ಹೊಡಿತೀನಿ, ನಾವು ಬರ್ತದ್ರಿ ಕಡ್ಡಿ ಚಾಟ್ನಿ ಹೊಡಿತೀನಿ. ಆ ಕಾಯಿ ಆಳಿಗೆ ಒಂಜರ ಅವು ಕಣ್ಣಿಟ್ಟು ಇದು ಮಾಡ್ಬೇಕಾಗ್ತದ್ರಿ ಒಂಜರ, ಹಿಂಗೆ ಹಾಕಿಸಿಂದ ಅದೇನಾಟ ಜಾಸ್ತಿ ಇದೆ ಎಲ್ಲರ. ಹಂಗೆ ಈಗ ನೋಡ್ರಿ, ಇಲ್ಲಿ ಈ ಮನೆಗೆ ಬಂದು ಕೃಷಿ ಒಳಗೆ ಭಾಗವಹಿಸಿ ನೀವು ಧಾರವಾಡಕ್ಕೆ ಹೋದ್ರಿ, ಬೇರೆ ಬೇರೆ ಕಡೆ ಹೋದ್ರಿ, ನೀವು ಪ್ರಶಸ್ತಿಗಳು ಬಂದು ಇದನ್ನ ನೋಡಿ ಏನ್ ಅನಿಸ್ತದ ನಿಮಗೆ? ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ, ಇಂಥ ಒಂದು ಬೆಳೆ ಬೆಳಿಬಹುದು ಅಥವಾ ಇವ್ರು ನಮಗ್ ಗೌರವ ಕೊಡಬಹುದು ಅನ್ನುವಂಥದ್ದು ಏನಾದ್ರೂ ಎಂದಾದ್ರು ವಿಚಾರ ಬಂದಿತ್ತು ನಿಮಗೆ? ನಮ್ಗಿದೆ ಚಲೋ ನೆನ್ಸಿದ್ರೆ ಎಲ್ಲ ಪ್ರಶಸ್ತಿ ಇದು ಮಾಡ್ಲಾಗತ್ತ ಚಲೋ ನೆನ್ಸದ, ಏನ ಮಾಡ್ಬೇಕು ಏನ ತೋಬೇಕು ಅನ್ನೋದು ಇದು ಆದ್ರ ನಮ್ಗ ಚಲೋ ಅನ್ಸದ್ರಿ. ಯಾವ ಪ್ರಶಸ್ತಿ ಕೊಟ್ಟ ಬಳಕ ತೀರಾ ನಮ್ಗೆ ಇದು ಮಾಡ್ಬೇಕು, ನಮ್ಗ ಇದು ಸಿಗ್ಬೇಕು ಅನ್ನೋದು ಅಪೇಕ್ಷೆ ಆದ್ರಿ ಮಾಡ್ಬೇಕಂತ ಹೇಳ್ಕಿಸಿಂದ್ರ. ಅಂಡ್ ಇದೆ ಸಿಗ್ಬೇಕು, ಚಲೋ ಆಗಿ ಇದು ಮಾಡ್ಬೇಕು, ನಾವು ಚಂದಾಗಿ ಇದು ಮಾಡ್ಬೇಕು, ನಾವು ಏನಂತಸು ಇದು ಅಪೇಕ್ಷೆ ಮಾಡಿ ಜಾಸ್ತಿ ಜಾಸ್ತಿ ಇದು ಮಾಡ್ಕೋಬೇಕು ಅನ್ನೋದು ಹಂಬಲ ಅದ ನಂಗೆ. ಈಗ ಏನು ದ್ರಾಕ್ಷಿ ಮಾರಾಟ ಆಯ್ತು, ಮನುಕಾ ಮಾರಾಟ ಆಯ್ತು, ಅದ್ರ ನಂತರ ಏನು ದುಡ್ಡು ಬರ್ತದಲ್ಲ ಅದನ್ನ ಏನ್ ಮಾಡ್ತೀರಿ? ನೀವು ತಗೋತಿರೋ ಏನು ನಿಮ್ಮ ಯಜಮಾನರು ತಗೋತಾರ? ದುಡ್ಡಿನ ವ್ಯವಹಾರ ಎಲ್ಲ ನಿಮ್ಮ ಮನೆಯವರೇ ಮಾಡ್ತಾರೆ? ದುಡ್ಡಿನ ವ್ಯವಹಾರ ಎಲ್ಲ ಅವರೇ ಮಾಡ್ತಾರೆ. ಈಗ ಹೆಚ್ಚಿಂದ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಯಾರು ನಿಮ್ಮ ಸುತ್ತಮುತ್ತಲು ಇರ್ತಾರಲ್ಲ, ಮಹಿಳೆಯರು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಏನಾದ್ರೂ ನೀವು ತಿಳಿಸಿ ಹೇಳುವಂತದ್ದಾಗ್ಲಿ ಅಥವಾ ಅವ್ರ ಜೀವನದೊಳಗೆ ಏನಾದ್ರೂ ಬದಲಾವಣೆ ತರಬೇಕು ಅಂತೇಳಿ, ಅವ್ರ ಕೃಷಿನೂ ಬದಲಾವಣೆ ಆಗ್ಬೇಕು ಅಂತೇಳಿ ಅವ್ರಿಗೆ ಏನಾದ್ರೂ ಕೇಳಿದ್ರೆ ನೀವು ಅವ್ರಿಗೆ ಏನಾದ್ರೂ ಹೇಳ್ತಾ ಇದ್ರಿ ಹೆಂಗ? ಜಾಸ್ತಿ ಜಾಸ್ತಿ ಈ ವರ್ಷ ಪಡ ಹಚ್ಚಾರ್ರಿ, ಅದನ್ನ ಕೇಳಿದ್ರು ಹೇಳ್ತೀನಿ ರೀ ನಾ ಅವ್ರಿಗೆ, ನೀವು ಇದು ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ, ನಮ್ಗೆ ಏನ್ ಅನ್ಸಲ್ಲ ಇದು ಚಲೋ ಅನ್ಸವ ನಮ್ಗೆ ಇದು ಮಾಡ್ತಾವನು, ನಮ್ಗೆ ಯಾವ್ದು ರೋಗ ಬಂದ್ರು ಯಾವ್ದು ಇದು ಇಲ್ಲ, ನಮ್ಗೆ ಮಾಡಲಿ ಇದು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ನಮ್ಗೆ ಇದು ಅದ, ನಾವು ಯಾವ್ದು ಇದು ಮಾಡಲ್ಲ ಅತ್ ಹೆಕ್ಕಿಸಿಂದ ಹೇಳ್ತೀನಿ ರೀ ನಾಕೆ, ಅಂದ ಇದು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತೇಳಿ ಅವ್ರಿಗೆ ಇದು ಮಾಡಿ. ಈ ದ್ರಾಕ್ಷಿ ತೋಟ ಶುರು ಮಾಡೋದಕ್ಕಿಂತ ಮೊದ್ಲ ಇಲ್ಲಿ ಹೆಂಗಿತ್ತು, ಇದು ಜಮೀನ್ ಹೆಂಗಿತ್ತು, ಹೆಂಗ್ ಪರಿಸ್ಥಿತಿ ಇತ್ತು, ಏನೇನ್ ಮಾಡಿದ್ರಿ ನೀವು ಮೊದ್ಲಿಗೆ? ಪೂರಾ ಎಲ್ಲ ಮಡ್ಡಿ ಕಲ್ಲು ಬಾಳ್ಗಳು ಇದ್ದವ್ರು, ಕಲ್ಗಳು ಅರಸಿ ಎಲ್ಲ ಇದು ಮಾಡಿ ಲೇವಲ್ ಮಾಡ್ಕೊಂಡು ಮತ್ ಹೊರಗಿನ ಮಣ್ಣು ತರಿಸಿ ಮಣ್ಣು ಹಾಕಿ ಅಂದ ದ್ರಾಕ್ಷಿ ಹಚ್ಚಾರಿ, ಹೋಲ್ ಹಾಕಿ ಇದು ಮಾಡಿ ಕಲ್ಲು ಬಾಳ ಇದ್ದವ್ರು ಮೊದಲಿ, ಕಲ್ಲೆಲ್ಲ ಇದು ಮಾಡ್ಕಿಸಿಂದ್ರ ಅಂದ್ರ ನಾವು ಮಣ್ಣು ಹಾಕಿ ದ್ರಾಕ್ಷಿ ಹಚ್ಚಿದವ್ರಿ, ಬಾಳ ಕಲ್ರಿ ಮಡ್ಡಿ ಅಡಿ ಕಲ್ಲೇ ಕಲ್ರಿ. ಅವಾಗ ವಿಶ್ವಾಸ ಇತ್ತ ನಿಮಗೆ ಇಲ್ಲೇನ್ ಬೆಳೀತದ ಅನ್ನುವಂಥದ್ದು? ಕಲ್ಲೇ ಐತ್ರಿ, ಹಂಗ ಹಾಕಿಸಿಂದ ನಮ್ಗ ಅದು ಜಾಸ್ತಿ ಜಾಸ್ತಿ ವಿಶ್ವಾಸ ಇರ್ಲಿಲ್ರಿ, ಮುಂದ ಮಣ್ಣ ಇದು ಹಾಕ್ಲಗತ್ತಾನ ಚಲೋ ಅನಸ್ತಾರೆ, ಅವು ಬೆಳಿ ಚಲೋ ಇದು ಹಾಕ್ಲಗತ್ತಾರೆ, ಅವು ಬೆಳಿಲಿಗತ್ತಾರೆ. ಈಗ ದ್ರಾಕ್ಷಿ ಅಲ್ಲದೆ ಮತ್ತೆ ನಿಮ್ಮ ತೋಟದೊಳಗೆ ಏನೇನು ಮಾಡ್ತಾ ಇದ್ರಿ? ಆಡು ಸಾಕವಣೆ ಇದ್ದು ರೀ, ಆಮೇಲೆ ಮನೆ ಕೆಲಸ ಮಾಡಿಕೊಂಡು ಎಂಟು ಆಡುಗಳು ಇದ್ದು ರೀ, ಆಯ್ದು ಅವಕ್ಕೆ ವ್ಯವಸ್ಥೆ ಹುಲ್ಲ ನೀರು ಅವಕ್ಕೆ ಹಾಕ್ತೀನಿ ರೀ, ಆಯ್ದು ಆಕಳುಗಳು ಇದ್ದು ರೀ, ಜರ್ಸಿ ಆಕಳುಗಳು ಇದ್ದು ರೀ, ಅವು ಭಾಳ ನಮ್ಗೆ ದಗದ್ನಾಗ ಇದು ಆಗಲಾರ ಬಿಟ್ಟಾಕ ಅವು ತೆಗದು ಇವು ಜವಾರಿ ಆಕಳು ತಂದಾರಿ ಮೂರು, ಅವು ಇದು ಮಾಡ್ತಾವ ರೀ, ಅವಕ್ಕೆ ಹುಲ್ಲ ಮೇವು ಒಗ್ಯಾದ್ರಿ ಟೈಮ್ ಟು ಟೈಮ್, ಅದು ಮಾಡ್ತೀನಿ ರೀ, ನೀರು ಕುಡಿಸೋದು ಅದು ಮಾಡ್ತೀನಿ ರೀ, ಆಯ್ದು ಕೋಳಿಗಳು ಇದ್ದು ರೀ, ಕೋಳಿದು ಇದು ಮಾಡ್ತಾವ್ರಿ, ಅದನ್ನು ಮನೆ ಕೆಲಸ ಮಾಡ್ಕೊಂಡು ಅವಿಟ್ಟು ಹಂಗೆ ದಗ ನೋಡ್ಕೊತ ಅವಿಟ್ಟು ಇದು ಮಾಡ್ತಾವ್ರಿ, ಎಷ್ಟು ಇದು ಅವ್ರ ನಮ್ಗೆ ಒಳ್ಳೇದು. ಅನಿತಾ ಅನಿಲ್ ಪಾಟೀಲ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಎಲ್ಲಾ ರೈತ ಮಹಿಳೆಯರಿಗೆ ಯಾವ ರೀತಿ ತಾವು ದ್ರಾಕ್ಷಿ ತೋಟದ ಸಲುವಾಗಿ ದುಡಿದ್ರಿ, ಮತ್ತು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಸಾಕಷ್ಟು ಒಂದು ಸಮೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿರಿ, ಅದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ಮುಂದಿನ ದಿವಸಗಳಲ್ಲಿ ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗಲಿ ಅಂತೇಳಿ ಹಾರೈಸ್ತೀವಿ, ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸ್ರಿ, ಮತ್ತು ಎಷ್ಟು ಸಾಧ್ಯದಷ್ಟು ಕೆಲಸಗಳನ್ನು ಮಾಡಿ ಬೇರೆ ಮಹಿಳೆಯರಿಗೂ ಕೂಡ ಮಾದರಿ ಆಗ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂಡಿ ತಾಲೂಕಾ ಶಿಗಣಾಪುರ ಗ್ರಾಮದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಅನಿತಾ ಅನಿಲ ಪಾಟೀಲ್ ಅವರೊಂದಿಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ ಎಸ್ ರುಳಿ. ಪಿಎನ್ಜಿ ದೊರೆಯುತ್ತದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡಿಗಳ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಯಮಗಳು ಅನ್ವಯ. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು ಹಾಲು ತುಪ್ಪ ಹಲಸಿನ ಹಣ್ಣು ತೆಂಗಿನ ತಿರುಳು ಉತ್ತಮ, ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ, ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ, ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ, ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ, ಉತ್ಪಾದನೆಯಲ್ಲಿ ನ್ಯೂಯಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನ್ಯೂಯಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಬಳಸಿ ನ್ಯೂಯಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ, ಬಳಸಿ ನ್ಯೂಯಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ, ಉಳಿಸುತ್ತೆ ಹಣವನ್ನ, ನ್ಯೂಯಲ್ಗಿ ನಮಗೆಲ್ಲ ಹಿತವಣ್ಣ, ನ್ಯೂಯಲ್ಗಿ ನಮಗೆ ಹಿತವಣ್ಣ, ನ್ಯೂಯಲ್ಗಿ ನಮಗೆಲ್ಲ ಹಿತವಣ್ಣ. ಹಾಸನ ಜಿಲ್ಲೆ ಹಾಸನ ತಾಲೂಕು ಗೌಡಗೆರೆಯ ರಂಗನಾಥ್ ಅವರ ಪುತ್ರ ಎನ್ ಆರ್ ಶ್ರೀರಾಮ್, ಯುವಕರು ಸಣ್ಣ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಸಾಕು ಅಂತ ಅನ್ಕೊಂಡು ಕೃಷಿಗೆ ಮರಳಿದವರು. ಒಳ್ಳೆ ಆಸಕ್ತಿ ಇರುವ ಈ ಯುವಕ ಇತರರು ಮೆಚ್ಚುವಂತೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. ನ್ಯೂಯಲ್ಗಿಯನ್ನು ಉಪಯೋಗಿಸಿಕೊಂಡಿರುವ ಬಗ್ಗೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಶ್ರೀರಾಮ್ ಹೇಳಿ. ನಾವು 600 ಗಿಡ ಏಲಕ್ಕಿ ಹಾಕಿದೀವಿ. ಇವಾಗ 1.25 ವರ್ಷ ಆಗಿದೆ. ಕುರಿ ಗೊಬ್ಬರ, ದನದ ಗೊಬ್ಬರ, ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕಡಿಮೆ ಫಸಲು ತೆಗೆಯವರು ಇದ್ದಾರೆ. ಆದ್ರೆ ನಾವು ಬರೀ ತಿಂಗ್ಳಿಗೆ ಒಂದೇ ಒಂದ್ಸತಿ ನ್ಯೂಯಲ್ಗಿ ಸ್ಪ್ರೇನ ಕೊಟ್ಕೊಂಡು 8 ತಿಂಗ್ಳಿಗೆ 100 ಗಿಡದಲ್ಲೇ 10 kg ಏಲಕ್ಕಿ ಕಾಯಿ ಕೊಯ್ದಿದೀವಿ ಹೋದ ವರ್ಷ 8 ತಿಂಗ್ಳಿಗೆ ಬರೀ. ಈ ವರ್ಷ ಒಂದು 60-70 kg ಮೇಲೆ ಆಗೋ ಚಾನ್ಸಸ್ ಇದೆ. ನ್ಯೂಯಲ್ಗಿ ಬಳಸೋದ್ರಿಂದ ಏನು ಅಂದ್ರೆ, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇದೆಯಲ್ಲ, ಇದು ಕುರಿ ಗೊಬ್ಬರ, ದನದ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳಲ್ಲಿ ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಈ ನ್ಯೂಯಲ್ಗಿನಲ್ಲಿ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್, ನೀವು ಆ ನ್ಯೂಯಲ್ಗಿ ಬಾಟಲ್ ತಗೊಂಡ್ರೇನೆ ನೋಡಬಹುದು ಅದ್ರಲ್ಲಿ ಏನೇನು ಇದೆ ಅಂತ. ಎಲ್ಲಾ ತರದ ಅಷ್ಟು ನ್ಯೂಟ್ರಿಯೆಂಟ್ಸ್ ಅದ್ರಲ್ಲಿ ಇದೆ. ಅದ್ರಿಂದ ಬರೀ ಎಲೆಗೆ ತಿಂಗ್ಳಿಗೆ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಅದು ಬೇರಿಗೆ ಹೋಗಿ ಫಸಲು, ಆಮೇಲೆ ಗಿಡಗಳು ಅಷ್ಟೇ. ಇವಾಗ 11-12 ಅಡಿ ಹೋಗಾಗಿದೆ ಗಿಡಗಳು, ತುಂಬಾ ಫಸಲು ಬರುತ್ತೆ, ಗಿಡಗಳು ಚೆನ್ನಾಗಿದೆ. ಎಷ್ಟು ಕಪ್ಪಾಗಿದೆ ಗಿಡ ಅಂದ್ರೆ ಅಯ್ಯೋ ಇದ್ಯಾ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ. ಆಮೇಲೆ ನಾವು ಏಲಕ್ಕಿ ನಾಟಿನೂ ಮಾಡ್ತೀವಿ, ನರ್ಸರಿನೂ ಇದೆ ನಮ್ದು. ವರ್ಷಕ್ಕೊಂದು 2,000-3,000 ಗಿಡ ನರ್ಸರಿ ಮಾಡ್ತೀವಿ. ಅದಕ್ಕೂ ಅಷ್ಟೇ, ತಿಂಗಳ ತಿಂಗಳ ಸ್ಪ್ರೇ ಕೊಡೋದ್ರಿಂದ ಅದು ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ತಗೊಂಡೋಗಿ ಹಾಕ್ದವರು ತುಂಬಾ ಚೆನ್ನಾಗಿ ಫಸಲು ತೆಗಿತಾ ಇದಾರೆ. ಅವ್ರಿಗೂ ನಾವು ನ್ಯೂಯಲ್ಗಿ ಸಜೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಮನೆ ಹತ್ರ ಇರೋ ಔಷಧಿ ಗಿಡಗಳು ಎಲ್ಲಾ ತರದ ಗಿಡಗಳಿಗೂ ನಾವು ಸಿಂಪಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ನ್ಯೂಯಲ್ಗಿಯಿಂದ ಆರೋಗ್ಯಕರವಾದ ಬೆಳವಣಿಗೆ ಮತ್ತು ಒಂಥರ ಆಶ್ಚರ್ಯಕರವಾದ ವೃದ್ಧಿ, ಇಳುವರಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗಟ್ಟಿಯಾಗಿ ಬೆಳೀತಾವಂತ ಅನ್ಕೊಂಡು ಬೇರೆಯವರು ಹೇಳ್ತಾರೆ. ಏಲಕ್ಕಿಯಲ್ಲಿ ನೀವು ಕಂಡಂತೆ, ಇತರೆ ಪ್ರದೇಶಗಳಲ್ಲಿ ನೀವು ನೋಡಿದಂತೆ, ನ್ಯೂಯಲ್ಗಿಯನ್ನು ಸಿಂಪಡಿಸಿದ್ರ ಒಂದು ಗಿಡಗಳು ಹೇಗೆ ಬೆಳೀತಾ ಇದ್ವು ಅಥವಾ ಬೆಳೆದಿದ್ದಾವೆ? ಹಾ, ನಮ್ಮ ಹತ್ರ ಒಬ್ರು ಸಕಲೇಶ್ಪುರದವರೇ ತಗೊಂಡು ಹೋಗಿದ್ದಾರೆ. ಸಕಲೇಶ್ಪುರದಲ್ಲಿ ಕುಂಟಾಲ್ ಗಟ್ಟಲೆ ಬೆಳೆದವರು ಇದಾರೆ. ಬರೀ ಒಂದ್ ಗಿಡಕ್ 300-400 ಗ್ರಾಮ್ ಬೆಳೆದವರು ಇದಾರೆ. ನಮ್ಮ ಹತ್ರ ತಗೊಂಡು ಹೋಗಿ 2-3 kg ಬೆಳೀತಾ ಇದಾರೆ ಇವಾಗ. ಅದು ನಾಟಿ ತಳಿನೇ, ಇದು ಹೈಬ್ರಿಡ್ ತಳಿ ಅಲ್ಲ. ನಾಟಿ ತಳಿಲೇ ಒಂದ್ ಗಿಡಕ್ಕೆ 2-3 kg ಬೆಳೆದವರು ಇದ್ದಾರೆ. ನ್ಯೂಯಲ್ಗಿಯನ್ನ ಇತರೆ ಬೆಳೆಗಳಲ್ಲೂ ಸಿಂಪರಣೆ ಮಾಡಬಹುದು ಅಂತ ಬೇರೆಯವರು ಹೇಳ್ತಾ ಇದಾರೆ, ಸಂಸ್ಥೆಯವರು ತಿಳಿಸ್ತಾ ಇದಾರೆ, ಏನ್ ಹೇಳ್ತೀರಿ? ನಾನು ಆಗ್ಲೇ ಹೇಳ್ದಾಗೆ ಔಷಧಿ ಗಿಡಗಳಿಗೆ, ಆಮೇಲೆ ಮನೆ ಹತ್ರ ಏನಾದ್ರು ತರಕಾರಿ ಬೆಳ್ಕೊಂಡ್ರೆ, ನನ್ನ ಪ್ರಕಾರ ನಾನು ಔಷಧಿ ಗಿಡಗಳಿಗೆ ಏನ್ ಬೆಳೆಸ್ತಾ ಇದೀನಲ್ಲ, ಅದು ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ ಶ್ರೀರಾಮ್? 6361-31-59-68. ಇನ್ನೊಂದು ಸಾರಿ ಹೇಳಿ, 6361-31-59-68. ಧನ್ಯವಾದ ಶ್ರೀರಾಮ್, ನಮಸ್ಕಾರ. ನಮಸ್ಕಾರ. 8884-26-76-51. ಮತ್ತೊಮ್ಮೆ 8884-26-76-51.

ಕಾಲೇ ಪತಿ ಸೇವೆ ಮಾಡುವ ಕಾಲೇ ಹೂವ ಪತ್ರಿ ಹಸ್ತದಲ್ಲ ಋಷಿ ಸೇವೆ ಮಾಡುವ ಕಾಲೇ ಗಟ್ಟಿ ವಚನ ಹೇಳಾರಲ್ಲ ಗಟ್ಟಿ ವಚನ ಹೇಳಾರಲ್ಲ ಪಾದ ಸೇವೆ ಮಾಡುವ ಬೆಳ್ಳಿಯ ಬ್ಯಾತಾಸಿಕೆ ನುಡುವುದು